श्री गुरुभ्यो नमः। हरिः ओम्। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिम्। मयि स्थितो मदङ्गेषु स्वतन्त्रो व्याप्तवान् हरिः, स विष्णुश्च स्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनो वाक्कायवृत्तयः, ममैकाः इति कर्तारम् उद्देश्यञ्च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः वयः, प्रदर्शितो येन सम्यक् जयतीर्थं तमाश्रये। सत्याभिज्ञकराब्जोत्थान् पञ्चाशद्वर्षपूजकान्, सत्यप्रमोदतीर्थार्यान् नौमिन्याय सुधारतान्, ಹರಿವಾಯು ಗುರುಗಳ ಪ್ರೇರಣೆಯಂತೆ ತಾವೆಲ್ಲ ಭಗವದ್ಭಕ್ತರು ಗಾಯತ್ರಿಯ ಜಪವನ್ನು ಮಾಡ್ತಾ ಇದ್ದೀರಿ. ಸ್ತ್ರೀಯರು ರಾಮಕೃಷ್ಣರ ಸ್ಮರಣೆಯನ್ನು ಮಾಡ್ತಾ ಇದ್ದೀರಿ. ವಿವಿಧ ಊರುಗಳಲ್ಲಿ ಭಗವದ್ಭಕ್ತರಾದ ತಾವೆಲ್ಲ ಗಾಯತ್ರಿಯ ಜಪವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಏಕಾಗ್ರ ಮನಸ್ಸಿನಿಂದ ಭಗವಂತನ ರೂಪಚಿಂತನವನ್ನು ಮನಸ್ಸಿನಲ್ಲಿ ಮಾಡ್ತಾ ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ವಿಷ್ಣು ಭಕ್ತರಾಗಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯರಾಗಿ ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ರೀತಿಯಲ್ಲಿ ಭಗವಂತನ ಗುಣಗಳ ಚಿಂತನೆ ಮಾಡುವ ಸೌಭಾಗ್ಯವನ್ನು ಪಡೆದಿದ್ದೇವೆ. ಈ ಸೌಭಾಗ್ಯದಿಂದ ವಂಚಿತರಾಗುವುದು ಬೇಡ. ಅಂತಹ ಭಗವಂತನ ಗುಣಗಳನ್ನು ತಿಳಿದು ಆ ಪರಮಾತ್ಮನ ಪಾದಾರವಿಂದಗಳಲ್ಲಿ ದೃಢವಾದ ಭಕ್ತಿಯನ್ನು ಮಾಡುವ ಪ್ರಯತ್ನವನ್ನು ಮಾಡಬೇಕು. ಆ ಯೋಗವನ್ನು ಕರುಣಿಸುವುದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ. ಭಕ್ತ್ಯಾ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗಾತ್ ನಿತ್ಯಂ ಹರಿಸ್ಮೃತೇಃ ಅರಾಗಾತ್ ವಿಹಿತಾತ್ಯಾಗಾತ್ ಇತ್ಯೇತೈರೇವ ಸಂಯುತೈಃ ಅಪರೋಕ್ಷ ದರ್ಶನಂ ವಿಷ್ಣೋಃ ಜಾಯತೆ ನಾನ್ಯಥಾ ಕ್ವಚಿತ್. ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಆದೇಶ ನೀಡಿದಂತೆ ಸತ್ತತ್ವ ಎಂಬ ಪ್ರಮಾಣದಲ್ಲಿ ಭಗವಂತನು ನುಡಿದಂತೆ ಈ ಸಾಧನಗಳಿಲ್ಲದೆ ಮೋಕ್ಷವಿಲ್ಲ. ಅತಿಶ್ರೇಷ್ಠವಾದ ಸಾಧನ ಭಕ್ತಿ. ಭಕ್ತ್ಯ ಭಗವಂತನ ಮಹಾತ್ಮ್ಯವನ್ನು ತಿಳಿದು ಆ ಭಗವಂತನಲ್ಲಿ ಮಾಡುವಂತಹ ಸ್ನೇಹವೇ ಭಕ್ತಿ. ಭಗವಂತನ ಒಂದೊಂದು ಉಪಕಾರಗಳನ್ನು ನಾವು ಚಿಂತನೆ ಮಾಡಿದರೆ ಭಗವಂತನಲ್ಲಿ ಭಕ್ತಿ ಅಂಕುರಿಸುವುದಕ್ಕೆ ಸಾಧ್ಯ. ಆ ಚಿಂತನ ಮುಂದುವರೆದಂತೆ ಭಕ್ತಿಯೂ ಮುಂದುವರಿಯುವುದಕ್ಕೆ ಸಾಧ್ಯ. ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಆ ಚಿಂತನೆ ಇದ್ದರೆ ಭಕ್ತಿಯು ದೃಢವಾಗುವುದಕ್ಕೆ ಸಾಧ್ಯ. ಯಾರಿಗೆ ನನ್ನಿಂದ ಯಾವುದೇ ಉಪಕಾರವಿಲ್ಲ, ನಿರಂತರವಾಗಿ ನಮ್ಮಿಂದ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದಂತೆ ಉಪಕಾರವನ್ನು ಮಾಡುತ್ತಾ ಇದ್ದಾರೆ, ಅಂಥವರಲ್ಲಿ ಸ್ನೇಹ ಸಹಜವಾಗಿಯೇ ನಮಗೆ ಬರುತ್ತೆ, ಪ್ರೀತಿ. ಆದರೆ ಆ ಕಡೆಗೆ ನಮಗೆ ದೃಷ್ಟಿ ಬೇಕು. ಎಂದೋ ಒಂದು ದಿನ ಹಸಿದ ಹೊಟ್ಟೆಗೆ ಊಟಕ್ಕೆ ಹಾಕುವ ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ಅಭಿಮಾನ ಇರುತ್ತೆ. ಎಂದೋ ಒಂದು ದಿನ ಅಲ್ಲ, ನಿರಂತರವಾಗಿ ಅನಾದಿ ಕಾಲದಿಂದ ಹೊಟ್ಟೆಗೆ ಕೊರತೆ ಇಲ್ಲದಂತೆ ನನ್ನಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಪಡದಂತೆ ನಾನು ಯಾವ ಯೋನಿಯಲ್ಲಿ ಹುಟ್ಟಿದ್ದರೂ ಆ ಯೋನಿಯಲ್ಲಿ ಸೇವಿಸುವ ಆಹಾರಕ್ಕೆ ಕೊರತೆಯಾಗದಂತೆ ನನ್ನನ್ನು ಕಾಪಾಡಿಕೊಂಡು ಅನಂತ ಸಂವತ್ಸರಗಳನ್ನು ಭಗವಂತ ಕಳೆದಿದ್ದಾನೆ. ಇನ್ನನಂತ ಕಾಲದವರೆಗೆ ಇದೇ ರೀತಿ ನನ್ನನ್ನು ರಕ್ಷಣೆ ಮಾಡ್ತಾನೆ ಆ ಪರಮಾತ್ಮ ಅನ್ನುವ ಭರವಸೆ ನಮಗಿದೆ. ಕೇಳುವುದು ಬೇಡ, ಯಾವಾಗೂ ಒಂದು ಬಾರಿ ಇದನ್ನು ನೆನೆಯುವುದು ಬೇಡ. ಈ ಚಿಂತನವನ್ನು ಮರೆತರೆ ಈ ಉಪಕಾರಕ್ಕಾಗಿ ದೇವರು ಮಾಡುವ ಸ್ನೇಹವನ್ನು ನಾವು ಮಾಡದಂತೆ ಭಕ್ತಿ ವಿಹೀನರಾಗ್ತೇವೆ. ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಧಿಯೋ ಯೋನ ಪ್ರಚೋದಯಾತ್. ಆ ಬುದ್ಧಿಯನ್ನು ಭಗವಂತನೇ ನಮಗೆ ಕರುಣಿಸಲಿ. ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀವು ಕುಳಿತಾಗ ನಿತ್ಯವೂ ಎರಡು ಹೊತ್ತು ನಿಮಗೆ ಬೇಕಾದ ಅನ್ನ ಆಹಾರಗಳನ್ನೆಲ್ಲ ಶುದ್ಧವಾದ ರೀತಿಯಲ್ಲಿ ಆರೋಗ್ಯಕರವಾದ ರೀತಿಯಲ್ಲಿ ತಾನೇ ಅವುಗಳನ್ನು ಸಿದ್ಧಪಡಿಸಿಕೊಂಡು ಯಾವುದನ್ನೂ ಬಯಸದಂತೆ ನಿಮಗೆ ನೀಡ್ತಾ ಇದ್ದಾನೆ. ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ನಿತ್ಯವೂ. ಆಲೋಚನೆ ಮಾಡಿ, ಆ ತರಹ ಸದ್ದಿಲ್ಲದೆ ಗದ್ದಲ ಇಲ್ಲದೆ ನಿರ್ವ್ಯಾಜವಾದ ಪ್ರೇಮದಿಂದ ನಿತ್ಯವೂ ಉಣಬಡಿಸುವ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಸ್ನೇಹ ಹೇಗೆ ಇರಬಹುದು? ಹೇಗೆ ನಾವು ಸ್ನೇಹ ಮಾಡಬಹುದು? ತಾಯಿಯ ಬಗ್ಗೆ, ತಂದೆಯ ಬಗ್ಗೆ ಅಂತಹ ಉಪಕಾರ ಮಾಡುವ ವ್ಯಕ್ತಿಯ ಬಗ್ಗೆ ಯಾವ ತರಹದ ಸಹಜವಾದ ಪ್ರೇಮದ ಉದ್ರೇಕ ನಮ್ಮಲ್ಲಿ ಆಗತ್ತೆ? ಏನಪ್ಪ ಎಷ್ಟು ಮಾಡ್ತಾನೆ ಇವ, ನಾನೇನು ಮಾಡ್ತೇನೆ ಇವನಿಗೆ? ಶಬ್ದಗಳಿಂದ ಬಣ್ಣಿಸಲಾಗದ ದೇವರೇ ನೀಡಿದ ಆ ಅಪರೂಪದ ವಸ್ತು ಪ್ರೇಮ, ಕಣ್ಣಿನಿಂದ ಕಾಣಲಾಗದು, ಶಬ್ದದಿಂದ ಹೇಳಲಾಗದು, ಅನುಭವಿಸಿಯೇ ತಿಳಿಯಬೇಕಾದ ಅಪರೂಪದ ವಸ್ತು ಅದು ಪ್ರೇಮ, ಅದು ಸ್ನೇಹ. ಸ್ವಲ್ಪ ಪ್ರಯತ್ನ ಮಾಡಿ ನನಗಾಗಿ ಆಹಾರ ಪದಾರ್ಥಗಳನ್ನು ನಿರ್ಮಿಸಿಕೊಂಡು ತಂದು ನಿತ್ಯದಲ್ಲಿಯೂ ಉಣಬಡಿಸ್ತಾನೆ ಎನ್ನುವ ಕಾರಣಕ್ಕೆ ಇವನಲ್ಲಿ ಇಷ್ಟು ಪ್ರೇಮವಾದರೆ ನನಗಾಗಿ ಅನಂತ ವಸ್ತುಗಳನ್ನು ಸೃಷ್ಟಿ ಮಾಡಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಉಪಕಾರವನ್ನು ಕ್ಷಣ ಬಿಡದೆ ಮಾಡುವ ಆ ಭಗವಂತನಲ್ಲಿ ನಾನೆಷ್ಟು ಪ್ರೇಮವನ್ನು ಮಾಡಬೇಕು? ಮೂಢಾತ್ಮನಾಗಿ ಮರೆತು ಕುಳಿತಿದ್ದೇನಲ್ಲ, ದಿನಕ್ಕೊಂದು ಬಾರಿಯೋ ಎರಡು ಬಾರಿಯೋ ಒಬ್ಬ ವ್ಯಕ್ತಿ ಗುಣಪಡಿಸಿದರೆ ಸ್ವಾಮಿ ಭಗವಂತ ಒಂದು ಕ್ಷಣ ಬಿಡದಂತೆ ಕ್ಷಣದೊಳಗಿನ ಸೂಕ್ಷ್ಮವಾದಂತಹ ಅನಂತ ಭಾಗಗಳಲ್ಲಿ ಒಂದು ಸೂಕ್ಷ್ಮ ಕಾಲದಲ್ಲಿಯೂ ಬಿಡದಂತೆ ನನ್ನ ಶರೀರಕ್ಕೆ ಬೇಕಾದ ಗಾಳಿ, ನೀರು, ಬೆಳಕು, ವಿವಿಧ ಶಕ್ತಿಗಳು ಅವುಗಳ ಪೂರೈಕೆಯನ್ನು ಮಾಡುವ ಆ ಸ್ವಾಮಿ ಕ್ಷಣ ಬಿಡದಂತೆ, ಕ್ಷಣ ಬಿಡದಂತೆ ಪ್ರತಿ ಜನ್ಮದಲ್ಲಿ ಆ ಎಲ್ಲ ವಸ್ತುಗಳನ್ನು ನನಗಾಗಿ ಹುಟ್ಟಿಸಿ ಸವಿತು ಅವುಗಳನ್ನು ರಕ್ಷಿಸಿ ಅವುಗಳ ತಿಳುವಳಿಕೆ ನಮಗೆ ಬರುವಂತೆ ಮಾಡಿ ಅವುಗಳ ಉಪಯೋಗ ನಮಗಾಗುವಂತೆ ಉಪಯೋಗಿಸುವ ಶಕ್ತಿಯನ್ನು ನಮಗೆ ನೀಡಿ ಉಪಯೋಗಿಸುವ ಪ್ರಜ್ಞೆ ಕಲೆಗಳನ್ನು ನಮಗೆ ಕೊಟ್ಟು ಪರಮಾನುಗ್ರಹ ಮಾಡುವ ಆ ಮಹಾಭಗವಂತನ ಉಪಕಾರಗಳಿಗೆ ಏನು ಹೇಳೋದು? ಎಷ್ಟು ಸ್ನೇಹವನ್ನು ಮಾಡಬೇಕು ನಾವು ಆ ಭಗವಂತನಲ್ಲಿ. ಅಜ್ಞಾನಿಗಳಾದ ನಾವು ಅದನ್ನೆಲ್ಲ ಮರೆತು ಕೇವಲ ಲೌಕಿಕ ವಿಷಯಗಳಲ್ಲಿ, ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗಿದ್ದೇವೆ. ಯಾವ ಭಗವಂತನ ಚಿಂತನ, ಯಾವ ಭಗವಂತನಲ್ಲಿ ಮಾಡುವ ಸ್ನೇಹ ಅನಂತ ಕಾಲದ ಆನಂದವನ್ನೇ ಮೋಕ್ಷದಲ್ಲಿ ನಮಗೆ ನೀಡುತ್ತೆ. ಅಂತಹ ಚಿಂತನದ ಕಡೆಗೆ ನಮ್ಮ ಚಿಂತನ ಇಲ್ಲ. ಈಗ, ಇವತ್ತು, ನಾಳೆ ನಮ್ಮ ಸುಖಕ್ಕೆ ಏನು ಬೇಕೋ ಅಷ್ಟು ಸಾಕು ಅನ್ನುವ ತೃಪ್ತಿಯಲ್ಲಿ ಲೌಕಿಕ ಸಾಧನೆಗಳನ್ನು ಮಾತ್ರ ಮಾಡ್ತಾ ದೇವರನ್ನು ಮರೆತಿದ್ದೇವೆ. ಧಿಯೋ ಯೋ ನಃ ಪ್ರಚೋದಯಾತ್. ಮರೆಯದಂತೆ ಯಾವಾಗಲೂ ಎಚ್ಚರದಿಂದ ಸ್ಮರಿಸುವಂತೆ ದೇವರು ಅನುಗ್ರಹಿಸಲಿ. ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀಮದ್ಭಾಗವತದಲ್ಲಿ ಗಾಯತ್ರಿಯ ಸಾರವನ್ನು ವಿವರಿಸಿ ಹೇಳುವಾಗ ಜನ್ಮಾದ್ಯಸ್ಯ ಯತಃ ಸವಿತುಃ ಎಂಬ ಶಬ್ದದ ವ್ಯಾಖ್ಯಾನವನ್ನು ಶ್ರೀಮದ್ಭಾಗವತ ಮಾಡುತ್ತೆ. ಗಾಯತ್ರಿ ಭಾಷ್ಯ ರೂಪೋಸೌ ಜನ್ಮಾದ್ಯಸ್ಯ ಯತಃ ಸಮಗ್ರವಾದ ವಿಶ್ವದ ಹುಟ್ಟು ಉಳಿವು ಅಳಿವು ತಿಳಿವು ಈ ಮೊದಲಾದ ಎಲ್ಲವುಗಳನ್ನು ನೀಡಿ ರಕ್ಷಿಸುವ ಸ್ವಾಮಿ, ಏನೆಲ್ಲ ನಾನು ನೋಡ್ತೇನೆ, ಏನೆಲ್ಲ ನಾನು ಕೇಳ್ತೇನೆ, ಅನುಭವಿಸ್ತೇನೆ, ನನ್ನ ಸುಖಕ್ಕೆ, ನನ್ನ ಬದುಕಿಗೆ ಏನೆಲ್ಲ ಅವಶ್ಯಕ, ಇವುಗಳೆಲ್ಲವೂ ನನಗೆ ಬದುಕುವಂತೆ ಹುಟ್ಟಿಸಿ ನನಗಾಗಿ ಕಾಯ್ದುಕೊಂಡು ಬರೆದಿದ್ದಾನೆ ಭಗವಂತ ಅಂತ ತಿಳಿ. ಆ ಚಿಂತನವನ್ನು ಮಾಡಿ ಭಕ್ತಿಯ ಉದ್ರೇಕವಾಗುತ್ತೆ. ಮಠ ಮಾನ್ಯಗಳಿಗೆ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಹೋದಾಗ, ಜನರ ಸಮರ್ಥ ಇರುವಾಗ, ನಿಮಗಾಗಿ ಪ್ರಸಾದಕ್ಕೆ ಎಲೆಯನ್ನು ಕಾ ಉಳಿದ ಒಬ್ಬ ಮಿತ್ರನ ಬಗ್ಗೆ ಅದೆಷ್ಟು ಅಭಿಮಾನ ನಿಮಗೆ. ನನ್ನ ಕಾರ್ಯಗಳನ್ನು ಮುಗಿಸಿಕೊಂಡು ಬರುವುದಕ್ಕೆ ಎಷ್ಟೋ ಸಮಯವಾದರೂ, ಗಂಟೆಗಳ ಗಟ್ಟಲೆ ತಡ ಆದರೂ ನಿನ್ನ ಎಲ್ಲ ಕೆಲಸ ಬಿಟ್ಟು ನನಗಾಗಿ ಕಾಯ್ದಿರಿಸಿಕೊಂಡು ಕುಳಿತಿದ್ದೀಯಲ್ಲಪ್ಪ, ಎಷ್ಟು ಪ್ರೀತಿ ನಿನಗೆ ನನ್ನ ಮೇಲೆ. ನಾನೇನು ಮಾಡಲಿಲ್ವಲ್ಲ ನಿನಗೆ, ಒಂದು ದಿನ ಆರಾಧನೆಯ ಪ್ರಸಂಗದಲ್ಲಿ ನಿನಗಾಗಿ ಒಂದು ಎರಡು ಗಂಟೆಗಳ ಕಾಲ ಎಲೆಯನ್ನು ಕಾಯ್ದಿರಿಸಿದ್ದು ಮಾತ್ರ, ಅಷ್ಟಕ್ಕೆ ಎಷ್ಟು ಅಭಿಮಾನ. ಸ್ಥಳ ಮತ್ತೊಬ್ಬರದು, ಎಲೆ ಇನ್ನೊಬ್ಬರದು, ಅಡಿಗೆ ಮಾಡಿದವ ಬೇರೆ, ಬಡಿಸುವವ ಬೇರೆ, ಸೇವೆ ಮಾಡಿದ ಭಕ್ತರು ಬೇರೆ, ಎಲೆ ಕಾಯ್ದಿರಿಸಿದವ ಮಾತ್ರ ಮಿತ್ರ. ಅಷ್ಟಕ್ಕೆ ಪ್ರೇಮ, ಅಷ್ಟಕ್ಕೆ ಅಭಿಮಾನ. ಅಯ್ಯೋ ನನಗಾಗಿ ಕಾಯ್ದರಲ್ಲ ಅಂತ ಕಣ್ಣಲ್ಲಿ ಕಂಬನಿಗಳು. ನಾನು ಓಡಾಡುವ ಆಕಾಶ ಸ್ಪೇಸ್, ನನಗೆ ಓಡಾಡುವುದಕ್ಕೆ ಬೇಕು ಅಂತ ಕಾಯ್ದಿರಿಸಿದ್ದಾನೆ ಪರಮಾತ್ಮ. ಎಷ್ಟು ದಿನಗಳಿಂದ, ಅನಾದಿ ಕಾಲದಿಂದ ಅರ್ಥ ಮಾಡಿಕೊಳ್ಳಿ. ಊಹೆ ಮಾಡುವುದಕ್ಕೆ ಸಾಧ್ಯವಿದೆಯೇ? ಮಾನವನ ಉಪಕಾರಕ್ಕೂ ಮಾಧವನ ಉಪಕಾರಕ್ಕೂ ಇರುವ ವ್ಯತ್ಯಾಸ ಸರಿಯಾಗಿ ತಿಳಿದುಕೊಳ್ಳಿ. ಸ್ಪೇಸ್, ಆಕಾಶ ಹುಟ್ಟಿಲ್ಲ, ಅನಾದಿ ಅನಾದಿ ಅನಾದಿ ಕಾಲದಿಂದ ಈ ಆಕಾಶವನ್ನು ನನ್ನ ಓಡಾಟಕ್ಕೆ, ನನ್ನ ಉಸಿರಾಟಕ್ಕೆ, ನನ್ನ ಊಟ ಆಟ ಪಾಠಗಳಿಗೆ ಕಾಯ್ದುಕೊಂಡಿದ್ದಾನೆ ಪರಮಾತ್ಮ. ನಾಶವಾಗದಂತೆ ನಿತ್ಯಂ ನಿತ್ಯಾತ್ಮನಾಯತಃ. ಅನಾದಿ ಕಾಲದಿಂದ ನಾನು ಅವನತ್ತ ನೋಡಲಿ ನೋಡದಿರಲಿ, ಶ್ರೀಮದ್ ಭಾಗವತ ಹೇಳುತ್ತೆ, ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ ನಿಯಮಾತ್ ಅದಃ. ನನ್ನ ಮಗು, ನನ್ನ ಪ್ರೀತಿಯ ಕೂಸು, ಈ ಜೀವ ಕೊನ್ನಿ ಮಾನವ ಬದುಕಬೇಕು, ಸುತ್ತಬೇಕು, ಬಯಸಿದ್ದನ್ನು ಪಡೆಯಬೇಕು, ಅತ್ತ ಇತ್ತ ಅಲೆದಾಡಬೇಕು. ಅದಕ್ಕಾಗಿ ಬೇಕು ಅವನಿಗೆ ಈ ಆಗಸ. ನನ್ನಂತೆ 10, 100, 1,000 ಅನಂತ ಜೀವರಾಶಿಗಳಿಗೂ ಬೇಕು. ನಮ್ಮೆಲ್ಲರಿಗಾಗಿ, ನಮ್ಮೆಲ್ಲರ ಉಪಕಾರಕ್ಕಾಗಿ, ಅದರೊಳಗೆ ನಾನು ಸೇರಿದ್ದೇನೆ. ನನಗೆ ನಾನೇ ಬಹಳ ಮಹತ್ವದ ವ್ಯಕ್ತಿ. ನಮ್ಮೆಲ್ಲರಿಗಾಗಿಯೂ ಕೊಟ್ಟಿದ್ದಾನೆ, ನನಗಾಗಿ ಕಾಯ್ದಿರಿಸಿಕೊಂಡಿದ್ದಾನೆ. ಕಾಲ ಕಾಲ ಇಲ್ಲದೆ ಕಾಲೇ ಏಳುವುದಿಲ್ಲ. ಯಾವ ಕಾರ್ಯವೂ ಕಾಲವಿಲ್ಲದೆ ಯಾವ ಕಾಲದಲ್ಲಿಯೂ ನಡೆಯುವುದಿಲ್ಲ. ಎಲ್ಲ ಕಾರ್ಯಗಳಿಗಾಗಿಯೂ ಅನಿವಾರ್ಯವಾಗಿ ಬೇಕಾದದ್ದು ಈ ಕಾಲ. ಅದೇ ಕಾಲ ಯಾಕೆ ಆ ಪರಮಾತ್ಮನ ಕಾಲಿನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು? ಕಾಲವನ್ನು ಕೊಟ್ಟದ್ದಕ್ಕಾಗಿ. ಸ್ಪೇಸಿನಂತೆ ಅಂದಿನಿಂದ ಇಂದಿನವರೆಗೆ ಇನ್ನೆಂದೆಂದಿಗೂ ಒಂದೇ ಆಕಾಶ ಇದ್ದಂತೆ ಅಲ್ಲ ಕಾಲ. ಪ್ರತಿ ಕ್ಷಣವೂ ಬೇರೆ. ಪ್ರತಿ ಕ್ಷಣವನ್ನು ಭಗವಂತ ಹುಟ್ಟಿಸಬೇಕು. ಪ್ರತಿ ಕ್ಷಣವನ್ನು ದೇವರು ಹುಟ್ಟಿಸಬೇಕು. ಸ್ಥೂಲವಾಗಿ ಹೇಳುವುದು ಕ್ಷಣವನ್ನು ಅಂತ ಅಲ್ಲ, ಕ್ಷಣದೊಳಗೆ ಅನಂತ ಭಾಗಗಳಿವೆ. ಆ ಅನಂತ ಭಾಗಗಳನ್ನು ಹುಟ್ಟಿಸಬೇಕು ನಿರಂತರವಾಗಿ. ಎಂತಹ ಮಹಾಪ್ರಲಯವಾದರೂ ಜಾಗತಿಕ ಎಲ್ಲ ಆಗು ಹೋಗುಗಳು ಆಗಿ ಹೋದರೂ ಕಾಲ ನಿಲ್ಲುವುದಿಲ್ಲ. ಕಾಲಪ್ರವಾಹ ನಿಲ್ಲುವುದಿಲ್ಲ, ಕಾಲಪ್ರವಾಹದ ಸೃಷ್ಟಿ ನಿಲ್ಲೋದಿಲ್ಲ. ಅದೇನು ಅದ್ಭುತವಾದ ಕಾಲದ ಸೃಷ್ಟಿಯನ್ನು ಮಾಡ್ತಾನೆ ದೇವರು. ಯಾರಿಗಾಗಿ? ನನಗಾಗಿ. ದೊಡ್ಡದಾದ ಒಂದು ಆಸನ, ಚೇರ್, ಸೋಫಾ, ಕೂಡುವುದಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಆನಂದದಿಂದ ಕೂಡುವುದಕ್ಕೆ ಒಂದು ಉತ್ತಮವಾದ ಆಸನವನ್ನು ಕೊಟ್ಟರೆ ಎಷ್ಟು ಸಂತೋಷವಾಗುತ್ತೆ. ಆಸನವನ್ನು ಕೊಟ್ಟರೆ ಸಂತೋಷ, ಕೂಡುವುದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಕೂಡೋದಕ್ಕೊಂದು ಆಶ್ರಯ ಇದೆಯಲ್ವಾ, ಆಶ್ರಯನ್ನು ಕೊಟ್ಟ ಅನ್ನೋದಕ್ಕಾಗೇನೆ ಅವನ ಬಗ್ಗೆ ಅಭಿಮಾನ ಇರುತ್ತೆ. ದೊಡ್ಡದಾದ ಆಸನ, ಆರಾಮಾಗಿ ಕೂಡಬಹುದು, ಇನ್ನಷ್ಟು ಸಂತೋಷ. ದೇವರು ನಮಗೆ ಕೊಟ್ಟ ಈ ಎರಡು ಜೋಡಿಗಳು ಏರದ್ಭುತ. ದೇಶ ಕಾಲ ಅದೆಂತಹ ವಿಸ್ತೃತವಾದ ಕಾಲ. ನೀನೇನಾದರೂ ಕಾರ್ಯವನ್ನು ಮಾಡುವುದಕ್ಕೆ ಕಾಲ ಬೇಕು ಅಂದರೆ ಇಂತಹ ಊರಿಗೆ ಬರಬೇಕು, ಅಲ್ಲಿ ಸಿಗತ್ತೆ ನಿನಗೆ ಕಾಲ ಅನ್ನುವ ಪರಿಸ್ಥಿತಿ ಇದ್ದರೆ ನಮ್ಮ ನಿಮ್ಮೆಲ್ಲರ ಅವಸ್ಥೆ ಏನಾಗ್ತಾ ಇತ್ತು? ಅದ್ಯಾವ ಊರಿನ ಅದ್ಯಾವ ಕೆರೆಯ ಸೀಮೆ ಇಲ್ಲ. ಯಾವುದೇ ಊರಿನಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಲೋಕದಲ್ಲಿ, ಯಾವುದೇ ವ್ಯಕ್ತಿ, ದೇವ, ದಾನವ, ಮಾನವ, ಯಾರೇ ಇರಲಿ, ಏನೇ ಮಾಡಲಿ, ಎಲ್ಲಿಯೇ ಮಾಡಲಿ, ಹೇಗೆ ಮಾಡಲಿ, ಅದಕ್ಕೆ ಬೇಕು ಕಾಲ. ಅದಕ್ಕೆ ಸಿದ್ಧವಾಗಿದೆ ಕಾಲ, ಸಿದ್ಧವಾಗಿಲ್ಲ ಕಾಲ, ಸಿದ್ಧ ಮಾಡಿದ್ದಾನೆ ಆ ಕಾಲವನ್ನು ಈ ಕಾಲ ಕೃಷ್ಣ. ಯೋಯಂ ಕಾಲಸ್ತಸ್ಯತೇ ವ್ಯಕ್ತಬಂಧೋ ಚೇಷ್ಟಾ ಮಾಂಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿಹಿ. వత్సరాంతో మహీయాంతం త్వా ఈశానం క్షేమధామ ప్రపద్యే. ఏమ భగవంతన అత్యద్భుతమైనంతహ శక్తి, ప్రేమధారె ఎంతాదు. ವರ್ಷದಲ್ಲಿ ಕೆಲವು ತಿಂಗಳುಗಳು ಮಾತ್ರ ನೀರಿನ ಮಳೆ ಸುರಿದರೆ ನಮ್ಮಪ್ಪನ ಆ ಕೃಪೆಯ ಮಳೆ ದಯೆಯ ಮಳೆ ನಿರಂತರವಾಗಿ ಸುರಿಯುತ್ತಾ ಇದೆ. ಮಳೆಗಾಲ ಅಂತ ಪ್ರತ್ಯೇಕ ಇಲ್ಲ. ನೀರಿನ ಮಳೆಗಾಲ ಇದೆ, ಕಾಲ ಮಳೆಗಾಲ ಇಲ್ಲ. ಆ ಕಾಲ ಎಂಬ ವಸ್ತುವನ್ನು ಪ್ರತಿ ಕ್ಷಣದಲ್ಲಿ ಕ್ಷಣದೊಳಗಿನ ಅನಂತ ಭಾಗದಲ್ಲಿ ಸೃಷ್ಟಿ ಮಾಡಿ ದೇವರು ನಿರಂತರ ಕೊಡ್ತಾ ಇದ್ದಾನೆ. ಈ ದೇಶವನ್ನು ನಮಗಾಗಿ ನಿರಂತರವಾಗಿ ಕಾಯ್ದಿರಿಸಿಕೊಂಡಿದ್ದಾನೆ. ನಮ್ಮ ಜೀವಸ್ವರೂಪವನ್ನು ಜೋಪಾನವಾಗಿ ಕಾಯ್ದಿರಿಸಿಕೊಂಡಿದ್ದಾನೆ. ಅನಾದಿ ಕಾಲದಿಂದಲೂ ಏನೂ ಆಗದಂತೆ ರಕ್ಷಿಸಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ, ಗೋಪಾಲಕರಿಗೆ, ತನ್ನನ್ನು ನಂಬಿದ ಭಕ್ತರಿಗೆ ಬಂದ ಕಷ್ಟಗಳನ್ನು ಪರಿಹರಿಸಿದ, ಅಸುರರ ಬಾಧೆಯಿಂದ ಕಾಪಾಡಿದ, ವಿಷ ಬಾಧೆಯಿಂದ ರಕ್ಷಿಸಿದ, ಸರ್ಪದ ಭಯದಿಂದ ವಿವಿಧ ಕ್ರೂರ ಪ್ರಾಣಿಗಳ ಭಯದಿಂದ ಸಾಧು ಪ್ರಾಣಿಗಳ ವೇಷದಲ್ಲಿ ಬಂದ ಕ್ರೂರ ಅಸುರರ ಭಯದಿಂದ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಹಸಿವಿನಿಂದ ನೀರಡಿಕೆಯಿಂದ ಬೆಂಕಿಯಿಂದ ಅಂತಃಶತ್ರುಗಳಿಂದ ಬಾಹ್ಯ ಶತ್ರುಗಳಿಂದ ಒಂದೇ ಎರಡೇ ಶ್ರೀಕೃಷ್ಣ ಪರಮಾತ್ಮ ತಾನು ರಕ್ಷಣೆ ಮಾಡಿದ ಬಗೆ ಲೆಕ್ಕ ಇಲ್ಲ. ಸವಿತುಹು ಒಂದು ಮಾತಿನಲ್ಲಿ ಗಾಯತ್ರಿಯಲ್ಲಿ ತಿಳಿಸಿದ್ದನ್ನು ಬಣ್ಣಿಸುವುದಕ್ಕೆ ಶ್ರೀಮದ್ ಭಾಗವತ ಇಷ್ಟೆಲ್ಲ ಆ ಭಗವಂತನ ಮಹಿಮೆಯನ್ನು ಹೇಳಿದೆ. ಸವಿತ, ಸವಿತ್ರಿ, ತಾಯಿ, ದೇವರು ಗಂಡು ಹೆಣ್ಣು ಎರಡೂ ಹೌದು. ಶೂಂ ಪ್ರಾಣಿಗರ್ಭ ವಿಮೋಚನೆ. ಸವಿತ ಇದು ತಾಯಿತನವನ್ನು ಹೇಳುವ ಶಬ್ದ, ಪುಲ್ಲಿಂಗದಲ್ಲಿ ಬಳಸಿದ್ದಾರೆ. ಪುರುಷನೂ ಆಗಿ ತಾಯಿತನವನ್ನು ತೋರುವಂತಹ ತಾಯಿಯ ಕರುಳಿನ ಭಗವಂತ ಅವ. ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಮಹಿದಾಸ ಧನ್ವಂತರಿ ಕಪಿಲ ಮೊದಲಾದ ಈ ಅನಂತ ರೂಪಗಳಿಂದ ದೇವರು ಮಾಡುವ ಆ ರಕ್ಷಣೆ, ಆ ಪ್ರೀತಿ, ರಕ್ಷಣೆಗಾಗಿ ದೇವರು ಕೈಗೊಳ್ಳುವ ವಿವಿಧ ಬಗೆಗಳು ಇವುಗಳೆಲ್ಲವನ್ನು ಸವಿತುಹು ಎಂಬ ಶಬ್ದದಲ್ಲಿ ಸೆರೆ ಹಿಡಿದಿದ್ದಾರೆ. ತಾಯಿ ದೇವರು ಮಗುವಿಗೆ ಏನು ಬೇಕು, ಯಾವಾಗ ಬೇಕು, ಹೇಗೆ ಬೇಕು ತಿಳಿದು ಆ ಕಾಲದಲ್ಲಿ ಅವಶ್ಯಕತೆಗೆ ತಕ್ಕಂತೆ ನೀಡಿ ಅನುಗ್ರಹಿಸುವ, ಪ್ರೀತಿಸುವ ತಾಯಿ ಅಂತ ಇದ್ದಾನೆ ಭಗವಂತ. ಒಂದೊಂದನ್ನು ಬಿಡಿಸಿ ಹೇಳುವುದಕ್ಕೆ ಆಗೋದಿಲ್ಲ. ಪ್ರೀತಿಯಿಂದ ಮಗುವನ್ನು ರಕ್ಷಿಸುವ ತಾಯಿಯಂತೆ ಎಲ್ಲವನ್ನೂ ತಾನೇ ತಿಳಿದು ಕಾಲ ಕಾಲಕ್ಕೆ ನೀಡಿ ಅನುಗ್ರಹಿಸುವ ಸ್ವಾಮಿ ಭಗವಂತ. ಆಷಾಢ ಏಕಾದಶಿಯ ನಿಮಿತ್ತ ವಿವಿಧ ಗ್ರಾಮಗಳಲ್ಲಿ ನಗರಗಳಲ್ಲಿ ಶ್ರೀಮದ್ ಭಾಗವತದ ಪ್ರವಚನವನ್ನು ಅನೇಕ ಭಗವದ್ಭಕ್ತರಾದ ಭಗವಂತನ ಪ್ರತಿಮೆಗಳಂತಿರುವ ವಿದ್ವಾಂಸರ ಮುಖಗಳಿಂದ ತಾವೆಲ್ಲ ಕೇಳಿ ಪುನೀತರಾಗ್ತಾ ಇದ್ದೀರಿ. ಪುನೀತರಾಗಿ ಕಾಲವನ್ನು ವ್ಯರ್ಥ ಮಾಡುವುದು ಬೇಡ. ನಿತ್ಯವೂ ನಿರಂತರವೂ ಭಗವಂತನ ಮಹಿಮೆಗಳನ್ನು ಕೇಳುವುದರಲ್ಲಿ ಕಾಲವನ್ನು ಕಳೆಯಬೇಕು. ಕಾಲ ಕೊಟ್ಟ ಭಗವಂತನಿಗೆ ಕಾಲವನ್ನು ಅರ್ಪಿಸದೆ ಇನ್ನಾರಿಗೆ ಅರ್ಪಿಸುವಂತಹ ತವಕ ಧಾವಂತ ನಮಗೆ. ಕೊನೆಯ ಪಕ್ಷ ಇಂತಹ ಪವಿತ್ರ ಪರ್ವಕಾಲಗಳಲ್ಲಿಯಾದರೂ ಆ ಭಗವಂತನ ಮಹಿಮೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ತನ್ಮಯತೆಯಿಂದ ಆ ಭಗವಂತನ ಗುಣಗಳನ್ನು ಮಹಿಮೆಗಳನ್ನು ಚಿಂತನ ಮಾಡಿ ಹುತಾತ್ಮರಾಗುವ ಪ್ರಯತ್ನವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅದೇನು ದಯೆ ತೋರಿದ ಪಾಂಡವರ ಮೇಲೆ, ಗೋಪಾಲಕರ ಮೇಲೆ. ಹೀಗೆಂದ ಅನಬೇಡಿ, ಸತ್ಯ ಪರಮಸತ್ಯ ಅವರ ಮೇಲೆ ದಯೆ ತೋರಿದ್ದು ಅಷ್ಟೇ ಸತ್ಯ, ಸ್ಪಷ್ಟ ಸತ್ಯ, ಸಿದ್ಧ ಸತ್ಯ. ನಮ್ಮೆಲ್ಲರ ಮೇಲೂ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಕಥೆಗಳನ್ನು ಕೇಳಿದ ಅನೇಕ ಭಾವುಕರು ಅದೇನು ಅಂದು ಒದಗಿ ಬಂದ ಕೃಷ್ಣ ಇಂದಿಗೆ ಬರ್ತಾ ಇಲ್ವಲ್ಲ, ಯಾಕೆ ನಮ್ಮನ್ನು ರಕ್ಷಿಸೋದಿಲ್ಲ ಅಂತ. ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಕೆಲವು ಶಂಕೆಗಳನ್ನು ಮಾಡಿಕೊಂಡು ತಲೆ ಕೆಡಿಸಿಕೊಳ್ಳುವುದುಂಟು. ಪುರಾಣಗಳನ್ನು, ಇತಿಹಾಸ ಇತಿಹಾಸಗಳನ್ನು ವೇದಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ. ಜಗತ್ತನ್ನು ಚೆನ್ನಾಗಿ ತಿಳಿದಿಲ್ಲ. ಏನು ದೇವರು ನಮಗೆ ಮಾಡ್ತಾ ಇದ್ದಾನೆ ಅಂತ ಆಲೋಚನೆ ಮಾಡುವ ಪ್ರಜ್ಞೆಯನ್ನು ಬೆಳೆಸಿಕೊಂಡಿಲ್ಲ. ಹಗಲು ರಾತ್ರಿ ಎನ್ನದೆ ಕ್ಷಣ ಬಿಡದೆ ಮಾಡುವ ಅನಂತ ಉಪಕಾರಗಳಿವೆ. ನನ್ನ ಬಾಯಿಗೆ ಬಂದದ್ದು ಏನೋ, ಬಾಯಿಗೆ ಬಂದ ಎರಡನೆಯ ಕ್ಷಣ ಬಾಯಿಯಲ್ಲಿ ಬಿದ್ದಿರಬೇಕು ಅನ್ನುವ ಅಪೇಕ್ಷೆ ನನಗೆ. ಕೇಳಿದ ಎರಡನೆಯ ಕ್ಷಣ ಕೊರಳಿಗೆ ಬರಬೇಕು. ಇಲ್ಲ ಅಂದರೆ ದೇವರು ಏನು ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಅವಿವೇಕದ ಚಿಂತನವನ್ನು ನಾವು ಮಾಡ್ತಾ ಇದ್ದೇವೆ. ಕೇಳುವುದಕ್ಕೆ ಗೊತ್ತಾ ಮೂಢಾತ್ಮರಾದ ನಮಗೆ ಏನೆಲ್ಲ ಬೇಕು ಅಂತ ಕೇಳುವುದಕ್ಕೆ ಗೊತ್ತಾ? ಈ ಭೂಮಿಯ ಮೇಲೆ ನಾನು ಬದುಕುವುದಕ್ಕೆ ಬೇಕಾದಂತಹ ಬೆಳಕು, ಗಾಳಿ, ನೀರು, ವಾತಾವರಣ ಏನಿರಬೇಕು, ಎಷ್ಟಿರಬೇಕು, ಹೇಗಿರಬೇಕು ಗೊತ್ತಾ ನನಗೆ? ಬೆಳಕಾಯಿತು ಬೆಳಕಾಯಿತು ಅಂತ ಎದ್ದಾಯಿತು. ಸ್ವಾರ್ಥಕ್ಕಾಗಿ ಕಾಲ್ಕಿತ್ತಿ ಓಡಿದ್ದಾಯಿತು. ಹಣ ಹಣ ಹಣ ಅಂತ ಹಣೆಯ ಮೇಲೆ ಬೆವರು ಸುರಿಸಿ ಹೆಣ ಆಗುವವರೆಗೂ ದುಡಿದದ್ದಾಯಿತು. ಆದರೆ ಬೆಳಕಾಯಿತು, ಹೇಗಾಯಿತು ಬೆಳಕು? ಏನದು ಅದ್ಭುತವಾದ ದೇವರ ವ್ಯವಸ್ಥೆ! ತತ್ ಸವಿತು ಸವಿತುಸ್ಸವಿತು, ಎಂತಹ ಸೂರ್ಯನನ್ನು ಸೃಷ್ಟಿ ಮಾಡಿದ ದೇವರು! ಏನದು ಸೌರಶಕ್ತಿ! ಅದ್ಭುತ, ಅತ್ಯದ್ಭುತ. ನೀವೆಲ್ಲ ತಿಳಿದಿದ್ದೀರಿ, ಸೂರ್ಯನ ಪ್ರಕಾಶ ಎಷ್ಟು ಪ್ರಖರ, ಕೋಟಿ ಕೋಟಿ ಕೋಟಿ ಕೋಟಿ ಜೀವರಾಶಿಗಳಿಗೆ ಆ ಸೌರ ಪ್ರಕಾಶದ ಲಾಭವಾಗುವಂತೆ ದೇವರು ಮಾಡಿದ್ದಾನೆ. ಆದರೆ ಯಾರೂ ಆ ಪ್ರಕಾಶಕ್ಕೆ ಸಿಲುಕಿ, ಆ ಪ್ರಖರತೆಗೆ ಸಿಲುಕಿ ಸುಟ್ಟು ಬೂದಿಯಾಗದಂತೆ ದೂರದಲ್ಲಿ ಸೂರ್ಯನನ್ನಿಟ್ಟಿದ್ದಾನೆ, ನಮ್ಮನ್ನು ಇಷ್ಟು ದೂರದಲ್ಲಿಟ್ಟಿದ್ದಾನೆ. ಅನಂತ ಜೀವರಾಶಿಗಳಿಗೆ ಆ ಸೂರ್ಯನ ಉಪಯೋಗ. ಅನೇಕ ಗ್ರಹಗಳಲ್ಲಿದ್ದ ಜೀವರಾಶಿಗಳಿಗೆ ಆ ಸೂರ್ಯನ ಉಪಯೋಗ. ಉಪಯೋಗ ಮಾತ್ರ, ಉಪಯೋಗ ಇದೆ ಅಂತ ಭೂಮಿಯ ಮೇಲೆ ಆ ಸೂರ್ಯನನ್ನು ತಂದು ಇರಿಸಿದ್ದರೆ ನಾವು ಇರುವುದಕ್ಕೆ ಸಾಧ್ಯ ಇತ್ತೆ? ಹತ್ತಿರ ಇದ್ದದ್ದನ್ನು ಇದು ಅಂತೇವೆ, ದೂರ ಇದ್ದದ್ದನ್ನು ಅದು ಅಂತೇವೆ. ನಮ್ಮ ನಿಮ್ಮೆಲ್ಲರಿಗೆ ಆ ಸೂರ್ಯನನ್ನು ಸೃಷ್ಟಿ ಮಾಡಿ ಕೊಟ್ಟನಲ್ಲ ಭಗವಂತ, ದೂರದಲ್ಲಿ ಸೃಷ್ಟಿ ಮಾಡಿದ. ಉಪಾಯ ಆಗಬೇಕು, ಅಪಾಯ ಆಗಬಾರದು. ತತ್ ಸವಿತು ಸವಿತು, ಸವಿತಾ ಸೂರ್ಯ, ಈ ಸೂರ್ಯ ಅಲ್ಲ ಆ ಸೂರ್ಯ. ತತ್ ಸವಿತು ಸವಿತು, ಆ ಸೂರ್ಯನ ಸೃಷ್ಟಿ ಮಾಡಿದ ದೇವ, ದೂರದಲ್ಲಿ ಸೃಷ್ಟಿ ಮಾಡಿ ತೊಂದರೆಯಾಗದಂತೆ ಕಾಳಜಿ ವಹಿಸಿದ ದೇವ. ಬೆಳಕು ಬರಬೇಕು, ಪೀಡೆಯಾಗಬಾರದು. ಸೌರಶಕ್ತಿಯ ಎಲ್ಲ ಉಪಯೋಗ ಆಗಬೇಕು, ಬೆಳೆ ಬೆಳೆಯಬೇಕು, ಕಾಳುಗಳು ಸಿಗಬೇಕು, ಆದರೆ ಪೀಡೆಯಾಗಬಾರದು. ಅದೆಂತಹ ಕಾಳಜಿ, ಅದೇನು ಅದ್ಭುತವಾದ ಆ ಭಗವಂತನ ಸೃಷ್ಟಿಯ ಕೌಶಲ, ಕೌಶಲದ ಹಿನ್ನೆಲೆಯಲ್ಲಿ ಕರುಣೆಯ ಸಾಗರ. ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಷು ಭಿನ್ನಸ್ವರ. ಪ್ರಾಕೃತಿಕ ವಸ್ತುಗಳನ್ನೆಲ್ಲ ಹಾಳು ಮಾಡಿ ಹೇಗೆಂದರೆ ಹಾಗೆ ಉಪಯೋಗಿಸಿ ನಿಸರ್ಗವನ್ನು ಕೆಡಿಸಿ ನಮ್ಮ ಆರೋಗ್ಯದ ಮೇಲೆ ನಾವೇ ಕಲ್ಲು ಹಾಕಿಕೊಳ್ತಾ ಇದ್ದೇವೆ. ಧಿಯೋ ಯೋ ನ ಪ್ರಚೋದಯಾತ್. ಸವಿತಾ ಸೃಷ್ಟಿಯನ್ನು ಮಾಡಿದ ಒಡೆಯ, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸುವವನು ಅವನೇ, ಕಾರಣ ಅವನೇ, ಪ್ರಚೋದಿಸಲಿ. ಆ ಸೃಷ್ಟಿಯ ಉಪಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು, ನಿಸರ್ಗದ ಉಪಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತನ್ನುವ ಬುದ್ಧಿಯ ಸರ್ಗವನ್ನು ನನ್ನ ತಲೆಯಲ್ಲಿ ಮಾಡಲಿ, ನನಗ ವಿವೇಕವನ್ನು ನೀಡಲಿ. ಕಣ್ಣು ಕಿವಿ ಮೂಗು ಒಂದೊಂದೇ ಅಂಗಗಳ ಮಹತ್ವವನ್ನು ಚೆನ್ನಾಗಿ ತಿಳಿಯಿರಿ. ಆ ಅಂಗಗಳನ್ನು ನೀಡಿದ ಅನಂಗ ಜನಕನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿ. ಸ್ನೇಹವನ್ನು ಗಳಿಸಿಕೊಳ್ಳಿ ಅನ್ನೋದಕ್ಕಾಗಿಯೇ ಇದೆಲ್ಲವನ್ನು ಶ್ರೀಮದ್ ಭಾಗವತಾದಿ ಶಾಸ್ತ್ರಗಳಲ್ಲಿ ಮತ್ತೆ ಮತ್ತೆ ಹೇಳುತ್ತಾರೆ. ನಾವೆಲ್ಲ ಅದರ ಉಪಯೋಗವನ್ನು ಪಡೆದುಕೊಳ್ಳೋಣ. ಭಕ್ತ್ಯ ದಿನ ದಿನಕ್ಕೆ ದಿನ ದಿನಕ್ಕೆ ಹಣ ಗಳಿಸಿ ಕೂಡಿಟ್ಟು ಹಣದ ಸಂಗ್ರಹಣೆಯನ್ನು ಮಾಡ್ತಾ ಇಷ್ಟಾಯಿತು ಅಷ್ಟಾಯಿತು ಅಂತ ಆನಂದ ಪಡುವಂತೆ ಭಕ್ತಿ ಎಷ್ಟಾಯಿತು ಅನ್ನೋದರ ಕಡೆಗೂ ನಮ್ಮ ಗಮನ ಇರಲಿ. ನಿನ್ನೆ ಇದ್ದ ಭಕ್ತಿ ಎಷ್ಟು, ಇಂದು ಬೆಳೆದ ಭಕ್ತಿ ಎಷ್ಟು, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶಮೇ ಕ್ರಾಸ ವಿವರ್ಜಿತ ಸದಾ. ಪ್ರತಿ ಕ್ಷಣದಲ್ಲಿ ಭಗವಂತನಲ್ಲಿ ಅಪಾರವಾದಂತಹ ಭಕ್ತಿಯ ಅಭಿವೃದ್ಧಿಯನ್ನು ಪಡೆಯುವ ಮಹಾನುಭಾವರು ಹನುಮಂತದೇವರು. ಆ ಮುಕ್ತೇ ಮೋಕ್ಷವಾಗುವವರೆಗೆ ಪ್ರತಿ ಕ್ಷಣದಲ್ಲಿ ಜ್ಞಾನ ಭಕ್ತಿಯಾದಿ ಗುಣಗಳ ಅಭಿವೃದ್ಧಿಯನ್ನು ಪಡೆಯುವ ಜೀವೋತ್ತಮರು ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು. ಅವರ ಶಿಷ್ಯರಾಗಿ ಶಿಷ್ಯ ಪರಂಪರೆಯಲ್ಲಿ ಬಂದು ನಾವು ಪ್ರತಿಕ್ಷಣ ಭಕ್ತಿಯನ್ನು ಬೆಳೆಸಿಕೊಳ್ಳುವಷ್ಟು ಯೋಗ್ಯತೆ ನಮ್ಮದಲ್ಲ, ಅಪೇಕ್ಷೆ ಪಡುವುದು ಬೇಡ. ಆದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ಅಲ್ಪ ಸ್ವಲ್ಪ ಪರಮಾಣುವಿನಷ್ಟಾದರೂ ಭಕ್ತಿ ಕ್ಷಣಕ್ಕಲ್ಲದಿದ್ದರೂ ದಿನಕ್ಕೆ, ಅದು ಅಲ್ಲದಿದ್ದರೆ ವಾರಕ್ಕೆ, ಪಕ್ಷಕ್ಕೆ, ಮಾಸಕ್ಕೆ, ಸಂವತ್ಸರಕ್ಕಾದರೂ ಏನಾದರೂ ಭಕ್ತಿಯಲ್ಲಿ ಅಭಿವೃದ್ಧಿ ವ್ಯತ್ಯಾಸ ಇಲ್ಲದಿದ್ದರೆ ಎಂದು ಆ ಮೋಕ್ಷ ನಮಗೆ. ಉಳಿದದ್ದೆಲ್ಲ ಆ ಭಕ್ತಿಗೆ ಸಾಧನ. ಚಾತುರ್ಮಾಸ್ಯದ ಪ್ರಸಂಗ, ಪರಮ ಪವಿತ್ರವಾದ ಪರ್ವಕಾಲ, ಮಾಡಿದ ವ್ರತ ನಿಯಮ ಉಪವಾಸಾದಿಗಳಿಗೆ ಕೋಟಿ ಕೋಟಿ ಪಟ್ಟು ಅಧಿಕವಾದ ಪುಣ್ಯ ಇನ್ನುಳಿದ ಕಾಲಗಳಲ್ಲಿ ಮಾಡಿದ್ದಕ್ಕಿಂತಲೂ. ಅನೇಕ ವ್ರತಗಳನ್ನು ಚಾತುರ್ಮಾಸ್ಯ ಕಾಲದಲ್ಲಿ ಮಾಡುವುದಕ್ಕೆ ತಿಳಿಸಿದ್ದಾರೆ. ಪ್ರದಕ್ಷಿಣೆ, ನಮಸ್ಕಾರ, ಲಕ್ಷ ಪ್ರದಕ್ಷಿಣೆ, ಲಕ್ಷ ನಮಸ್ಕಾರ, ಲಕ್ಷ ಬತ್ತಿ, ಲಕ್ಷ ರಂಗವಲ್ಲಿ, ಹೀಗೆ ವಿವಿಧ ವ್ರತಗಳನ್ನೆಲ್ಲ ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಮಹಾತ್ಮ್ಯದಲ್ಲಿ ವರಾಹದೇವರು ಭೂದೇವಿಗೆ ಹೇಳಿದ್ದಾರೆ, ಆದಿತ್ಯ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲಿ ವರಾಹ ಪುರಾಣದಲ್ಲಿ ಹೀಗೆ ವಿವಿಧ ಪುರಾಣಗಳಲ್ಲಿ, ಶಾಸ್ತ್ರಗ್ರಂಥಗಳಲ್ಲಿ ದೇವರು ಆದೇಶ ಮಾಡಿದ್ದಾನೆ. ತಾವೆಲ್ಲ ಭಗವದ್ಭಕ್ತರು, ಶ್ರದ್ಧಾವಂತರು, ನಿಷ್ಠಾವಂತರು, ಹಿರಿಯರ ಗುರುಗಳ ಉಪದೇಶದಿಂದ ನಿಮ್ಮ ತಂದೆ ತಾಯಿ ಮೊದಲಾದವರ ಉಪದೇಶ ಆದರ್ಶಗಳಿಂದ ವ್ರತ ನಿಯಮಗಳನ್ನು ಮಾಡ್ತಾ ಇದ್ದೀರಿ. ಮಾಡದಿದ್ದವರು ಮಾಡುವುದಕ್ಕೆ ಪ್ರಾರಂಭ ಮಾಡಿ. ಎಲ್ಲ ವ್ರತಗಳನ್ನು ಎಲ್ಲರಿಗೂ ಮಾಡುವುದಕ್ಕೆ ಕಷ್ಟ. ಹಿರಿಯರಿಂದ ಗುರುಗಳಿಂದ ಉಪದೇಶವನ್ನು ಪಡೆದು ನಿಮಗೆ ಯಾವುದು ಶಕ್ತಿ ಇದೆ, ಎಷ್ಟನ್ನು ಮಾಡುವುದಕ್ಕೆ ಸಾಧ್ಯವಿದೆ, ನಿಮ್ಮ ನಿಮ್ಮ ಕಾರ್ಯದ ಒತ್ತಡ ಹಾಗೂ ದೈಹಿಕ ಶಕ್ತಿ ಇವುಗಳಿಗೆ ಅನುಗುಣವಾಗಿ ವ್ರತ ನಿಯಮಗಳನ್ನು ಮಾಡಿ ಆಯಾಸವಿಲ್ಲದ, ಆಯಾಸವನ್ನು ಕಡಿಮೆ ಮಾಡುವ ವ್ರತ ಮೌನವ್ರತ, ನಾಲ್ಕು ಜನರ ಮಧ್ಯದಲ್ಲಿ ಉದ್ಯೋಗಾದಿಗಳನ್ನು ಮಾಡಿ ಸುತ್ತುವ ಜನರಿಗೆ ಮೌನವ್ರತ ಕಷ್ಟ ಅನಿಸಿದರು, ನಿವೃತ್ತರಾಗಿ ಮನೆಯಲ್ಲಿರುವ ಜನ ಅವಶ್ಯವಾಗಿ ಮೌನವ್ರತದ ಸಂಕಲ್ಪವನ್ನು ಮಾಡಿ ಈ ಶಬ್ದ ಪ್ರಪಂಚವನ್ನು ನೀಡಿದ ಆ ಸ್ವಾಮಿ ಶಬ್ದಸ್ಯ ಹಿ ಬ್ರಹ್ಮಣ ಯೇಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈಃ ಪರಿಭ್ರಮಂಸ್ತತ್ರ ನವಿಂದತೇರ್ಥಾನ್ ಮಯಾಮಯೇ ವಾಸನಯಾಶಯಾನಃ ಅತಃ ಕವಿರ್ನಾಮ ಸುಯಾವದರ್ಥಸ್ಯ ಅದಪ್ರಮತ್ತೋ ವ್ಯವಸಾಯ ಬುದ್ಧಿಃ ಸಿದ್ಧೇನ್ಯಥಾರ್ಥೇ ನಯತೆ ತತ್ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣಃ. ನಿವೃತ್ತರಾಗಿದ್ದೀರಿ, ವಯಸ್ಸಾಗಿದೆ, ಮಕ್ಕಳು ಮೊಮ್ಮಕ್ಕಳು ಮನೆಯ ನಿರ್ವಾಹವನ್ನು ಮಾಡ್ತಾ ಇದ್ದಾರೆ, ಅನಿವಾರ್ಯತೆ ಇಲ್ಲ, ಮಾತನಾಡಲೇಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ, ಹಾಳು ಹರಟೆಗಾಗಿ ಇಷ್ಟು ವರ್ಷಗಳವರೆಗೆ ಮಾತಾಡಿ ಆಡಿ ಆಡಿ ಆಗಿದೆ ಸಾಕು. ಈ ಪವಿತ್ರವಾದ ಚಾತುರ್ಮಾಸ್ಯ ಕಾಲದಲ್ಲಿಯಾದರೂ ಮೌನವನ್ನು ಆಚರಿಸೋಣ ಅನ್ನುವ ಸಂಕಲ್ಪವನ್ನು ಮಾಡಿ ಮೌನವನ್ನು ಮಾತ್ರ ಮಾಡಿ ಮಾತಾಡಿದರೆ ಒಳಿತು ಅಂತನಿಸುವ ರೀತಿಯಲ್ಲಿ ಮಾತಿಗಿಂತಲೂ ಹೆಚ್ಚು ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೈ ಕಾಲುಗಳನ್ನು ಆಡಿಸ್ತಾ ನೃತ್ಯವನ್ನು ಮಾಡುವುದು ಬೇಡ. ಅವಶ್ಯಕತೆ ಇದ್ದ ಪದಾರ್ಥಗಳನ್ನು ಮಾತ್ರ ಸೂಚನೆಯಿಂದ ಸೂಚಿಸಿ ಭಗವಂತನ ಚಿಂತನದಲ್ಲಿ, ಶಾಸ್ತ್ರಗಳ ಶ್ರವಣದಲ್ಲಿ, ಅಧ್ಯಯನದಲ್ಲಿ, ಧ್ಯಾನದಲ್ಲಿ ಕಾಲವನ್ನು ಕಳೆಯಿರಿ. ಮತ್ತೆ ಎಂದೇ ಸಿಗುತ್ತೋ ಗೊತ್ತಿಲ್ಲ ಈ ಸಾಧನ ಶರೀರ. ಉದ್ಯೋಗದಲ್ಲಿದ್ದವರು ಅನಿವಾರ್ಯ ಕಾರಣಗಳಿಗೆ ನಾಲ್ಕು ಜನರ ಜೊತೆಗೆ ಬೆರೆತು ಕಾರ್ಯವನ್ನು ಮಾಡಲೇಬೇಕಾದ ಮಾತನಾಡುವ ಅವಶ್ಯಕತೆ ಇದ್ದವರು ಭೋಜನ ಕಾಲದಲ್ಲಿಯಾದರೂ ಮೌನವನ್ನು ಆಚರಿಸುವ, ಸಂಧ್ಯಾವಂದನೆ, ದೇವರ ಪೂಜೆ, ಸ್ನಾನ, ಶೌಚ, ದಂತಧಾವನ, ಭೋಜನ, ಈ ಕಾಲಗಳಲ್ಲಿಯಾದರೂ ಮೌನವನ್ನು ಆಚರಿಸುವಂತಹ ಸಂಕಲ್ಪವನ್ನು ಮಾಡಿ ಶೌಚದಲ್ಲಿ ಮಾತನಾಡುವ ಅವಶ್ಯಕತೆ ಇರೋದಿಲ್ಲ, ಏಕಾಂತ ಭೋಜನ ಕಾಲದಲ್ಲಿ ಮಾತನಾಡುವ ಪ್ರಸಂಗಗಳು ಅವಶ್ಯಕತೆಗಳು ಇರಬಹುದು, ಸೂಚನೆಗಳಿಂದ ಸಾಗಿಸಬಹುದು. ಸಂಧ್ಯಾವಂದನೆ, ದೇವರ ಪೂಜೆ, ಈ ಸಂದರ್ಭಗಳಲ್ಲಿ ಮಾತನಾಡದಂತೆ ಪೂರ್ವ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಸಂಧ್ಯಾವಂದನೆ ಪೂಜೆಯನ್ನು ಪ್ರಾರಂಭ ಮಾಡಿದರೆ ಪ್ರಾಯಃ ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ. ಅನಿವಾರ್ಯತೆ ಇದ್ದಾಗ ಸೂಚನೆಯಿಂದ ಸಾಗಿಸಬಹುದು, ತಪ್ಪಿದರೆ ದೇವರಿಗೆ ಕ್ಷಮೆ ಕೇಳಬಹುದು. ಮಹಾಪುಣ್ಯವನ್ನು ಹೇಳಿದ್ದಾರೆ ನಿತ್ಯದಲ್ಲಿಯೂ ಮೌನಕ್ಕೆ, ವಿಶೇಷವಾಗಿ ಈ ಚಾತುರ್ಮಾಸ್ಯ ಕಾಲದಲ್ಲಿಯಾದರೂ ಇದನ್ನು ಮಾಡುವ ಪ್ರಯತ್ನವನ್ನು ಮಾಡಿ. ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಯೋಭೂತೈ ಸತು ನಬ್ರೂಯಾತ್, ಇತಿಹಾಸ ಪುರಾಣಗಳ ಶ್ರವಣಕ್ಕೂ ಬಹಳ ಮಹತ್ವವನ್ನು ಹೇಳಿದ್ದಾರೆ. ನಿತ್ಯದಲ್ಲಿ ಜ್ಞಾನಿಗಳಿಂದ ವಿದ್ವಾಂಸರಿಂದ ಪುರಾಣಗಳ ಶ್ರವಣವನ್ನು ಮಾಡುತ್ತೇವೆ. ಸಾಧ್ಯವಾದರೆ ಎರಡು ಹೊತ್ತು, ಕನಿಷ್ಠ ಪಕ್ಷ ಒಂದು ಹೊತ್ತಾದರೂ ಪುರಾಣಗಳ ಶ್ರವಣ ಮಾಡ್ತೇವೆ. ಇದು ವ್ರತ. ಈ ವ್ರತವನ್ನು ಇಟ್ಟುಕೊಳ್ಳಿ. ಅನುಕೂಲತೆ ಇರುವ ಸಜ್ಜನರು, ಹತ್ತಿರ ಇರುವ ವಿದ್ವಾಂಸರ ಉಪನ್ಯಾಸಗಳನ್ನು ಕೇಳಬಹುದು. ಈ ಪ್ರಸಂಗದಲ್ಲಿ ಹೊರಗಡೆ ಅಡ್ಡಾಡುವುದು ಕಠಿಣವಾದದ್ದರಿಂದ ಆರೋಗ್ಯದ ಕಾರಣಕ್ಕಾಗಿ ಮನೆಯಲ್ಲಿಯೇ ಇದ್ದು ಆನ್ಲೈನ್ ಮೂಲಕವಾದರೂ ಪ್ರವಚನಗಳ ಶ್ರವಣವನ್ನು ಮಾಡ್ತಾ ಭಗವಂತನ ಮಹಿಮೆಯನ್ನು ನಿತ್ಯದಲ್ಲಿ ನಾವು ಚಿಂತನೆ ಮಾಡ್ತೇವೆ ಎನ್ನುವ ಸಂಕಲ್ಪ ಮಾಡಿ, ಹಾಳು ಹರಟೆ ಹೊಡೆಯದಂತೆ ಮೌನದ ಸಂಕಲ್ಪ ಒಂದು ಕಡೆಗೆ, ಸಚ್ಛಾಸ್ತ್ರಗಳ ಶ್ರವಣವನ್ನು ಮಾಡುವ ಸಂಕಲ್ಪ ಇನ್ನೊಂದು ಕಡೆಗೆ. ನಿಮ್ಮ ಮನೆಯ ದೇವರ ಪೆಟ್ಟಿಗೆ ತುಳಸಿ ಇವುಗಳಿಗೆ ಪುರುಷರು ತಾವು ಪೂಜೆ ಮಾಡುವ ದೇವರ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಅನುಕೂಲ ಇದ್ದವರು, ಸ್ತ್ರೀಯರು ಶ್ರೀಕೃಷ್ಣನ ಪ್ರತಿಮೆ ತುಳಸಿಯನ್ನು ಇಟ್ಟುಕೊಂಡು ಹರಿವಾಯು ಗುರುಗಳ ಚಿತ್ರವನ್ನು ಇಟ್ಟುಕೊಂಡು ಮೂರೆಂಟು ಪ್ರದಕ್ಷಿಣೆ ಮಾಡುವ ಸಂಕಲ್ಪವನ್ನು ಮಾಡಬಹುದು ಅನುಕೂಲ ಇದ್ದವರು. ಹತ್ತಾರು ವ್ರತಗಳನ್ನು ಹೇಳಿದ್ದಾರೆ. ಸುಲಭವಾಗಿ ಮಾಡಬಹುದಾದ ವ್ರತಗಳನ್ನು, ಹೆಚ್ಚು ಆಯಾಸವಿಲ್ಲದೆ ಮಾಡಬಹುದಾದ ವ್ರತಗಳನ್ನು ಮಾತ್ರ ಸೂಚನೆ ಮಾಡ್ತಾ ಇದ್ದೇವೆ. ಅನುಕೂಲತೆ ಶಕ್ತಿ ಇದ್ದ ಅನೇಕ ಮಹನೀಯರು, ಭಕ್ತರು, ಭಕ್ತ ಮಹಾಶಯರು ಬೇಕಾದಷ್ಟು ವ್ರತಗಳನ್ನು ಮಾಡ್ತಾರೆ. ಉಪವಾಸಾದಿಗಳನ್ನು, ಧಾರಣಿ ಪಾರಣಿ ಇತ್ಯಾದಿ ಅನೇಕ ವ್ರತ ನಿಯಮ ಉಪವಾಸಗಳನ್ನು ಮಾಡುವ ಮಹಾಶಯರಿದ್ದಾರೆ. ಅವರೆಲ್ಲರಿಗೂ ಹರಿವಾಯುಗುರುಗಳು ಅನುಗ್ರಹವನ್ನು ಮಾಡಿ ನಿರ್ವಿಘ್ನವಾಗಿ ಆ ವ್ರತಗಳನ್ನು ಮಾಡುವ ಶಕ್ತಿಯನ್ನು ನೀಡಲಿ. ಉಳಿದೆಲ್ಲರೂ ಸುಲಭವಾಗಿ ಮಾಡಬಹುದಾದ ಈ ವ್ರತಗಳನ್ನು ಮಾಡುವುದಾಗಿ ಸಂಕಲ್ಪಿಸಿ ನಿರ್ವಿಘ್ನತೆಗಾಗಿ ದೇವರನ್ನೇ ಪ್ರಾರ್ಥಿಸಿ ಮೊದಲ ತಿಂಗಳು ಶಾಕವ್ರತ ಇವತ್ತಿನಿಂದ ಪ್ರಾರಂಭವಾಗಿ ಶ್ರಾವಣ ಶುದ್ಧ ಏಕಾದಶಿಯವರೆಗೆ ಇದನ್ನು ಶ್ರಾವಣ ಮಾಸ ಅಂತೆ ಪರಿಗಣಿಸುವುದು. ಶ್ರೀಧರನ ಪ್ರೇರಣೆ ಪ್ರೀತಿಗಾಗಿ ಈ ಶಾಕವ್ರತವನ್ನು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ, ಆನಂತರ ದಧಿವ್ರತ, ಶ್ರಾವಣ ಏಕಾದಶಿಯಿಂದ ಭಾದ್ರಪದ ಶುದ್ಧ ಏಕಾದಶಿಯವರೆಗೆ, ಆನಂತರ ಕ್ಷೀರವ್ರತ, ಭಾದ್ರಪದ ಶುದ್ಧ ಏಕಾದಶಿಯಿಂದ ಅಶ್ವಿನ ಶುದ್ಧ ಏಕಾದಶಿಯವರೆಗೆ, ಆನಂತರ ದ್ವಿದಳ ವ್ರತ, ವರಾಹ ಪುರಾಣ ಚಾತುರ್ಮಾಸ್ಯ ಮಹಾತ್ಮ್ಯದಲ್ಲಿ ವರಾಹದೇವರು ಭೂದೇವಿಗೆ ಹೇಳಿದ ಮಾತು, ಸ್ಕಂದ ಪುರಾಣದಲ್ಲಿ, ಆದಿತ್ಯ ಪುರಾಣದಲ್ಲಿ, ಹೀಗೆ ಅನೇಕ ಪುರಾಣಗಳಲ್ಲಿ ಈ ನಾಲ್ಕು ತಿಂಗಳು ನಾಲ್ಕು ವ್ರತವನ್ನು, ಆಹಾರದ ನಿಯಂತ್ರಣವನ್ನು ಮಾಡಬೇಕು, ಇದು ನಿತ್ಯವಾದ ವ್ರತ ಎಂಬುದಾಗಿ ದೇವರು ಆದೇಶ ಮಾಡಿದ್ದಾನೆ. ಈ ವ್ರತಗಳನ್ನು ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ನಾಲ್ಕು ರೂಪದ ಪರಮಾತ್ಮನ ಪ್ರೀತಿಗಾಗಿ ಅಂತ ಸಂಕಲ್ಪಿಸಿ ಶ್ರದ್ಧೆಯಿಂದ ಮಾಡಿ, ತಿಳಿದವರಿಂದ ಮಾಡುವ ಕ್ರಮವನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿ, ಪುಣ್ಯವನ್ನು ಸಂಪಾದಿಸಿ ಭಗವಂತನ ಕೃಪೆಯನ್ನು ಪಡೆದುಕೊಳ್ಳಿ, ಧನ್ಯರಾಗಿ. ಆಷಾಢ ಶುದ್ಧ ಏಕಾದಶಿ ವಿಠ್ಠಲ ದೇವರ ವಿಶೇಷವಾದಂತಹ ಪ್ರೀತಿಯನ್ನು ಅನುಗ್ರಹವನ್ನು ಪಡೆಯುವ ಸೌಭಾಗ್ಯ ಸದವಕಾಶ. ವಿತ ಜ್ಞಾನಾಠ ಶೂನ್ಯರು ವಿಠ್ಠರು, ಜ್ಞಾನಶೂನ್ಯರಾದಂತಹ ಜನರನ್ನು ಲಾತಿ ಭಕ್ತರನ್ನಾಗಿ ಪ್ರೀತಿಯಿಂದ ಸ್ವೀಕರಿಸಿ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡುವ ಆ ವಿಠ್ಠಲ, ವಿಠ್ಠಲನ ಸ್ಮರಣೆ ಮಾಡಿ ತಪ್ತಮುದ್ರಾ ಧಾರಣೆಯ ದಿವಸ, ಪರಮ ಪವಿತ್ರವಾದ ಪರ್ವಕಾಲ, ತಾವೆಲ್ಲ ಭಕ್ತರು ಭಕ್ತಿಶ್ರದ್ಧೆಗಳಿಂದ ಈ ದಿನ ತಪ್ತಮುದ್ರಾ ಧಾರಣೆಯನ್ನು ಮಾಡಿಸಿಕೊಳ್ಳುವ ಒಂದು ಪರಿಪಾಟಿಯನ್ನು ಇಟ್ಟುಕೊಂಡವರು, ಭಗವಂತನ ಸಂಕಲ್ಪದಂತೆ ಈ ಬಾರಿ ಅದಕ್ಕೆ ಅವಕಾಶವಿಲ್ಲ ಅನ್ನೋದಕ್ಕೆ ಮನಸ್ಸಿನಲ್ಲಿ ಒಂದು ಕಡೆಗೆ ಕೊರಗಿದ್ದರೂ ಆ ಕೊರಗು ಇದು ತಪಸ್ಸು ಅಂತ ಭಾವಿಸಿ ಭಗವಂತನಿಗೆ ಅರ್ಪಿಸೋಣ. ಪ್ರಾಯಃ ಅದಕ್ಕೆ ಪರಮಾತ್ಮ ಈ ರೀತಿ ಮಾಡಿದ್ದಾನೋ ಏನೋ. ಯಾವುದು ನಿತ್ಯವೂ ನಮಗೆ ಸುಲಭವಾಗಿ ಸಹಜವಾಗಿ ಕಾಲಕಾಲಕ್ಕೆ ಸಿಗುವಂತೆ ಸೌಭಾಗ್ಯ ಸಿಗತ್ತೋ ಅದರ ಮಹತ್ವ ಗೊತ್ತಾಗುವುದಿಲ್ಲ. ಸಿಗದಾಗ ಅದೇ ಮನಸ್ಸಿನಲ್ಲಿ ನೆನಪಾಗುತ್ತಾ ಇರುತ್ತೆ, ಸಿಕ್ಕಾಗ ಕ್ಷಣ ಮಾತ್ರ, ಸಿಗದಾಗ ನಿರಂತರ ಅನ್ನೋದಕ್ಕೆ ತಪ್ತಮುದ್ರಾ ಧಾರಣೆಯ ಬಗ್ಗೆ ಚಿಂತನೆ ಮಾಡುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ ಅಂತ ಭಾವಿಸೋಣ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋ ಮಾರ್ಗಂ ಪ್ರದರ್ಶಯ. ಭಗವಂತನ ಕೈಯಲ್ಲಿರುವ ಸುದರ್ಶನ ಚಕ್ರ, ಸಾಕ್ಷಾತ್ ಭಗವಂತನೇ ಚಕ್ರದ ರೂಪದಲ್ಲಿದ್ದಾನೆ, ದುರ್ಗಾದೇವಿ ಚಕ್ರದ ರೂಪದಲ್ಲಿದ್ದಾಳೆ. ಕಾಮ ಪರಮಾತ್ಮನ ಮಗ, ಅವನೂ ಚಕ್ರದ ರೂಪದಲ್ಲಿದ್ದಾನೆ. ತಂದೆ ತಾಯಿ ಮಗ ಈ ಮೂವರ ಚಕ್ರವೂ ಚಕ್ರ ರೂಪದಲ್ಲಿದೆ. ಜಗತ್ತನ್ನು ಸಂಹಾರ ಮಾಡುವ, ಯಮನನ್ನೂ ಸಂಹಾರ ಮಾಡುವ ಮಹಾಶಕ್ತಿ ಆ ಸುದರ್ಶನನಿಗಿದೆ. ಕೋಟಿ ಸೂರ್ಯರ ಪ್ರಕಾಶವನ್ನು ಪಡೆದಂತಹ ಸುದರ್ಶನ ನಮ್ಮೆಲ್ಲರಿಗೆ ಶುದ್ಧವಾದ ದರ್ಶನವನ್ನು, ಜ್ಞಾನವನ್ನು ನೀಡಲಿ ಭಗವಂತನ ಬಗ್ಗೆ ಭಕ್ತಿಯನ್ನು ನೀಡಲಿ. ಕಾಮಕ್ಕೆ ಅಭಿಮಾನಿ ದೇವತೆಯಾದ ಆ ಸುದರ್ಶನ ವಿಷ್ಣು ಭಕ್ತಿಯ, ಜ್ಞಾನದ, ವಿಹಿತ ಕರ್ಮಗಳ ಅನುಷ್ಠಾನದ, ನಿಷಿದ್ಧ ಕರ್ಮಗಳ ಪರಿತ್ಯಾಗವನ್ನು ಮಾಡುವ, ಸದ್ಗುರುಗಳ ಸಮಾಗಮ ಮಾಡುವ ಕಾಮನೆಯನ್ನು ನೀಡಲಿ, ದುಷ್ಟ ಕಾಮನೆಗಳನ್ನೆಲ್ಲ ದೂರ ಎಸೆಯಲಿ ಅಂತ ಪ್ರಾರ್ಥಿಸಿ, ಶಂಖ ಸಾಕ್ಷಾತ್ ಭಗವಂತನೇ ಶಂಖರೂಪದಲ್ಲಿದ್ದಾನೆ, ಶ್ರೀದೇವಿ ಶಂಖರೂಪದಲ್ಲಿದ್ದಾಳೆ, ಕಾಮನ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ ಶಂಖಕ್ಕೆ ಅಭಿಮಾನಿ ದೇವತೆಯಾಗಿದ್ದಾನೆ. ಆ ಶಂಖದ ರೂಪದಲ್ಲಿರುವ ಅನಿರುದ್ಧನಲ್ಲಿ ಅಂತರ್ಯಾಮಿಯಾದ ಶ್ರೀದೇವಿ ಸಹಿತನಾದ ಅನಿರುದ್ಧ ನಾಮಕನಾದ ಆ ಪರಮಾತ್ಮ ನಮಗೆ ಜ್ಞಾನವನ್ನು ನೀಡಲಿ. ಧ್ರುವರಾಜನ ಕಪೋಲಕ್ಕೆ ತನ್ನ ಶಂಖದ ಸ್ಪರ್ಶ ಮಾಡಿ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಂತ ಹೇಳಿದ ರೀತಿಯಲ್ಲಿ ಹಾಳು ಹರಟೆಯನ್ನೇ ಹೊಡೆಯುವುದರಲ್ಲಿ ಗಟ್ಟಿಯಾದ ನಮ್ಮ ಗಂಟಲು ನಾಲಿಗೆ ಭಗವಂತನ ಮಹಿಮೆಯನ್ನು ಕೊಂಡಾಡುವುದಕ್ಕೆ ಸಮರ್ಥವಾಗದೆ ವಾಣಿ ಹೀನವಾಗಿ ಹಾಳಾಗುವ ಈ ಸಂದರ್ಭದಲ್ಲಿ ಆ ಪರಮಾತ್ಮನ ಶಂಖ ಅಂದು ಧ್ರುವರಾಜನಿಂದ ವಾಣಿಯನ್ನು ತರಿಸಿದಂತೆ ನಮ್ಮೆಲ್ಲರ ಮುಖದಿಂದ ಆ ಭಗವಂತನ ಸ್ತುತಿರೂಪವಾದ ವಾಣಿಯನ್ನು ತರಿಸಲಿ, ಜ್ಞಾನವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಿಜವಾಗಿ ನಾವು ಮುದ್ರೆ ಕೊಡುವುದು ಅಲ್ಲವೇ ಅಲ್ಲ, ನಮ್ಮಲ್ಲಿ ನಿಂತು ಸಾಕ್ಷಾತ್ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರೇ ಮುದ್ರಾಧಾರಣೆಯನ್ನು ಮಾಡಿಸುವುದು ಅಂತ ಪಾದರಾಜ ಶ್ರೀಪಾದಂಗಳವರು ತಮ್ಮ ಗ್ರಂಥದಲ್ಲಿ ಹೇಳುತ್ತಾರೆ. ಶ್ರೀಮದಾಚಾರ್ಯರು ವಾಯುದೇವರು ಎಲ್ಲ ಕಡೆಗೆ ವ್ಯಾಪ್ತರಾಗಿದ್ದಾರೆ, ನಿಮ್ಮೆಲ್ಲರ ಎದುರಿನಲ್ಲಿಯೇ ಬಂದು ನಿಂತಿದ್ದಾರೆ ಅಂತ ಭಾವಿಸಿ ಪರಮಾತ್ಮನ ಅನಂತ ಗುಣಗಳನ್ನು ಸರ್ವದಾ ಚಿಂತನೆ ಮಾಡುವ ಮಹಾಜ್ಞಾನಿಗಳು ಜೀವೋತ್ತಮರಾದ ಶ್ರೀಮದಾಚಾರ್ಯರು ತಮ್ಮ ಪರಮ ಪವಿತ್ರ ತಮ ಕರ ಕಮಲಗಳಿಂದ ಜ್ಞಾನ ತೇಜಸ್ಸಿನಿಂದ ತಪ್ತವಾದ ಆ ಶಂಖ ಚಕ್ರ ಮುದ್ರೆಗಳನ್ನು ಧಾರಣೆ ಮಾಡಿಸ್ತಾ ಇದ್ದಾರೆ ಅಂತ ಭಾವಿಸಿಕೊಳ್ಳಿ. ಪರಮಾನುಗ್ರಹ ಮಾಡಿ ನಾವಿದ್ದಲ್ಲಿಯೇ ಬಂದು ಶ್ರೀಮದಾಚಾರ್ಯರೇ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ತಾರೆ ಅಂತ ಭಾವಿಸಿ ಪಾಪಗಳೆಲ್ಲ ದೂರ ಆಗ್ತಾ ಇವೆ, ಪರಿಶುದ್ಧರಾಗಿದ್ದೇವೆ, ಧನ್ಯರಾಗಿದ್ದೇವೆ ಅಂತ ಚಿಂತನೆ ಮಾಡಿ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಅವರ ಆದೇಶದಂತೆ ಮತ್ತೆ ಭಗವಂತನ ಸಂಕಲ್ಪದಂತೆ ವಾತಾವರಣ ತಿಳಿಯಾದಾಗ ಮುದ್ರಾಧಾರಣೆಯನ್ನು ನೇರವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಮಾಡಿಸಿಕೊಳ್ಳಿ. ಸಂಪ್ರದಾಯದಂತೆ ಜ್ಞಾನಿಗಳ ಮಾರ್ಗದರ್ಶನದಂತೆ ಅನೂಚಾನ ಪದ್ಧತಿಯಂತೆ ನಿಮ್ಮ ನಿಮ್ಮ ಮಠದ ಕುಲ ಗುರುಗಳು ನಿಮಗೆ ಪ್ರತ್ಯಕ್ಷವಾಗಿ ಸಿಕ್ಕಾಗ ನಿಮ್ಮ ನಿಮ್ಮ ಕುಲ ಗುರುಗಳ ಪವಿತ್ರವಾದ ಕರಕಮಲಗಳಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಿ. ಮುದ್ರಾಧಾರಣೆ ಇಲ್ಲ ಅಂತ ಮನಸ್ಸಿನಲ್ಲಿ ನೊಂದುಕೊಳ್ಳುವುದು ಬೇಡ. ಶ್ರೀಮದಾಚಾರ್ಯರಿಂದ ಮುದ್ರಾಧಾರಣೆಯಾಗಿದೆ ಅಂತ ಮಾನಸಿಕವಾಗಿ ಚಿಂತನೆ ಮಾಡಿ ಮಾನಸಿಕ ಪೂಜೆಗೆ ಹೇಗೆ ಮಹಾಫಲವನ್ನು ಹೇಳಿದ್ದಾರೆ ಮಾನಸ ಪೂಜೆಗೆ, ಹಾಗೆ ಮಾನಸವಾದ ಮುದ್ರಾಧಾರಣೆಯು ಮಹಾಫಲಪ್ರದವಾಗಿದೆ. ಪ್ರತ್ಯಕ್ಷ ಮುದ್ರಾಧಾರಣೆಯನ್ನು ಮಾತ್ರ ಪ್ರತೀಕ್ಷೆ ಮಾಡಿ ನಿಮ್ಮ ನಿಮ್ಮ ಕುಲಗುರುಗಳ ಸಮಾಗಮವಾದಾಗ ಅವರ ಹಸ್ತಗಳಿಂದಲೇ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ಧನ್ಯರಾಗಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಿ. ಅಲ್ಲಲ್ಲಿ ಕುಳಿತು ಭಕ್ತಿ ಶ್ರದ್ಧೆಗಳಿಂದ ಜಪ ಮಾಡುವ ಎಲ್ಲ ಭಗವದ್ಭಕ್ತರಿಗೂ ಶ್ರೀಮದ್ ಭಾಗವತದ ಪ್ರವಚನವನ್ನು ಆಲಿಸುವುದಕ್ಕೆ ಸಿದ್ಧರಾಗಿ ಕುಳಿತ ಸಕಲ ಭಗವದ್ಭಕ್ತರಿಗೂ, ಪುರುಷರಿಗೂ, ಸ್ತ್ರೀಯರಿಗೂ, ಬಾಲರಿಗೂ, ತರುಣರಿಗೂ, ವೃದ್ಧರಿಗೂ, ಸಕಲ ಸಜ್ಜನರಿಗೂ, ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಓಷರಾಮ ಪ್ರಸನ್ನ ವಿಠಲ ದೇವರು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡಿ ಅನುಗ್ರಹಿಸಲಿ ಎಂಬುದಾಗಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.